ಹಾಗಾಗಿ ಗಣಿಗಾರಿಕೆ ಕಂಡ ಮೊದಲ ಪ್ರದೇಶವಾಯಿತು. ಕೆಜಿಎಫ್ನಲ್ಲಿರುವ ಗಣಿಗಳು 2001 ಮುಚ್ಚಲ್ಪಟ್ಟವು. 2013 ಬಿಜೆಪಿಯ ವೈ ಸಂಪಂಗಿ ಶಾಸಕರಾಗಿ ಆಯ್ಕೆಯಾಗಿದ್ದರು. 2018 ರೂಪಕಲಾ ಶಶಿಧರ್ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ. ಈ ಬಾರಿಯ ಚುನಾವಣೆಗೆ ಬಿಜೆಪಿಯಿಂದ ಅಶ್ವಿನಿ ಸಂಪಂಗಿ, ಕಾಂಗ್ರೆಸ್ ಪಕ್ಷದಿಂದ ರೂಪಕಲಾ ಎಂ, ಜಾತ್ಯತೀತ ಜನತಾದಳ ಪಕ್ಷದಿಂದ ಡಾ ರಮೇಶ್ ಬಾಬು ಸೇರಿ 10 ಸ್ಪರ್ಧಾ ಕಣದಲ್ಲಿದ್ದಾರೆ. ಪರಿಶಿಷ್ಟ ಜಾತಿಗೆ ಸೇರಿದ ಕೆಜಿಎಫ್ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 1,97,242 ಮತದಾರರಿದ್ದು, ಆ ಪೈಕಿ 98,054 ಪುರುಷರು, 99,148 ಮಹಿಳೆಯರು, 40 ತೃತೀಯ ಲಿಂಗಿಗಳು, 3,788 ಯುವ ಮತದಾರರ ಸಂಖ್ಯೆ, 80 ಮೇಲ್ಪಟ್ಟ 4,372 ಮಂದಿ ಹಾಗೂ 2,207 ವಿಶೇಷಚೇತನರಿದ್ದಾರೆ. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:56. ಕಾರ್ಯಕ್ರಮ ಕೃಷಿ ರಂಗ. ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮ ಕೇಳತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಕೇಳುಗರೆ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಮಸ್ಕಿ ತಾಲೂಕಿನ ಅಮೀನಗಡ ಗ್ರಾಮದ ಹನುಮಂತ ಕಾರಟಗಿ ಅವರ ಸಮಗ್ರ ಬೇಸಾಯದ ಅನುಭವಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಮಸ್ಕಿ ತಾಲೂಕಿನ ಅಮೀನಗಡ ಗ್ರಾಮದ ಹನುಮಂತ ಕಾರಟಗಿ ಅಂತೇಳಿ ಸಣ್ಣ ರೈತರು. 2.5 ಭೂಮಿ ಇದೆ, ಕಪ್ಪು ಮಣ್ಣು ಇದೆ. ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಹೇಳ್ತಾರೆ, ತಜ್ಞರು ಹೇಳ್ತಾರೆ, ಸಮಗ್ರವಾಗಿ ಕೃಷಿಯನ್ನ ಮಾಡಬೇಕು, ಎಲ್ಲಾ ತರಹದ ಬೆಳೆಗಳನ್ನ ಬೆಳಿಬೇಕು ಅಂತ ಒಂದು ವಿಚಾರವನ್ನ ರೈತರಿಗೆ ಹೇಳ್ತಿರ್ತಾರೆ. ಇದಕ್ಕೆ ಅವರು ಪೂರಕವಾಗಿ ರೈತ ವಿಜ್ಞಾನಿಗಳಿಗೆ ಅವರು ಮಾರ್ಗದರ್ಶನ ನೀಡುವಂತಹ ಒಂದು ಫಾರ್ಮ್ ಅನ್ನ ಅವರು ತಮ್ಮ ಕ್ಷೇತ್ರದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅವರು ಒಂದು ಕ್ಷೇತ್ರ ಕವಿತಾಳದಿಂದ ಪಾಮನ್ಕಿಲ್ಲೂರಿಗೆ ಹೋಗುವಂತಹ ಒಂದು ಮುಖ್ಯ ರಸ್ತೆಯ ಎಡಭಾಗದಲ್ಲಿ ಇವರ ಒಂದು ತೋಟ ಇದೆ. ಅದಕ್ಕೆ ಫಾರ್ಮ್ ಅಂತ ಹೇಳಿನೂ ಕೂಡ ಒಂದು ಹೆಸರಿಟ್ಟಿದ್ದಾರೆ, ಬೋರ್ಡ್ ಹಾಕಿದ್ದಾರೆ. ತೋಟದಲ್ಲಿ ವೈವಿಧ್ಯಮಯ ಬೆಳೆಗಳಿದ್ದಾವೆ, ಜೊತೆಗೆ ತರಕಾರಿ ಇದೆ, ಹಣ್ಣು ಹಂಪಲುಗಳ ಬೆಳೆಗಳಿದ್ದಾವೆ, ಕೋಳಿ ಸಾಕಾಣಿಕೆ ಇದೆ, ಕೃಷಿ ಹೊಂಡ ಇದೆ, ಹೂವಿನ ಬೇಸಾಯದ ಇದೆ, ಕರಿಬೋವು ಇದೆ. ಹೀಗೆ 10 ಬೆಳೆಗಳನ್ನು ಹಾಕೊಂಡು ಹೊಲದಲ್ಲಿ ಮನೆ ಮಾಡಿಕೊಂಡು ಅವರು ಬದುಕನ್ನು ಸಾಗಿಸ್ತಿದ್ದಾರೆ ಹನುಮಂತ ಕಾರಟಗಿ ಅವರು. ಇವತ್ತಿನ ದಿವಸ ಅವರ ಕೃಷಿ ಅನುಭವಗಳನ್ನ ನಮ್ಮ ಜೊತೆ ಅವರು ಹಂಚಿಕೊಳ್ತಿದ್ದಾರೆ. ಹನುಮಂತ ಕಾರಟಗಿ ಅವರೇ, ನಿಮ್ಮ ಹೊಲವನ್ನ ನೋಡ್ತಾ ಇದ್ರೆ ನಾವೆಲ್ಲೂ ಮಲೆನಾಡಿನಲ್ಲಿ ಇದ್ದೀವಿ ಎಂಬಂತ ಒಂದು ಅನುಭವ ನಮಗಾಗ್ತಾ ಇದೆ. ಆದ್ರೆ ನೀವು ಹೇಗೆ ಇದನ್ನ ಪ್ರೇರೇಪಣೆಗೊಂಡ್ರಿ? ನಿಮ್ಮ ವಿದ್ಯಾಭ್ಯಾಸ ಎಲ್ಲಿವರೆಗೆ ಆಗಿದೆ? ನಮ್ದು ಒಂದು ಸಣ್ಣವರಿರಾಗ 3 ಓದಿವ್ರಿ. ಓದಿಬಿಟ್ಟು ಸಣ್ಣ ಪಣ್ಣ ಅಲ್ಲಿ ಇಲ್ಲಿ ಕೂಲಿ ನಾಲಿ ಮಾಡ್ಕೊಂತ ಬಂದಿವಿ ಸರ್. ಕೂಲಿ ನಾಲಿ ಮಾಡ್ಕೊಂತ ಬಂದು ಒಬ್ರದೊಬ್ರದ್ದು ಅಲ್ಲಲ್ಲಿ ಹೋಗಿದ್ವಲ್ರಿ ನೋಡ್ಕೊಂತ, ಅದನ್ನೇ ಒಂದು ಈ ತರ ಮಾಡ್ಬೇಕಂತಂದು ಒಂದು ಗೌರ್ಮೆಂಟ್ ಸ್ಕೀಮ್ ಗಂಗಾ ಕಲ್ಯಾಣ ಅಂತ ಬೋರ್ ಆಯ್ತ್ರಿ. ಅಲ್ಲಿಂದ ನಮ್ದು ನೀರು ಸಕ್ಸಸ್ ಆಯ್ತ್ರಿ. ನೀರು ಸಕ್ಸಸ್ ಆದ್ಮೇಲೆ ನೋಡಮ್ಮಂತಂದು ಸ್ವಲ್ಪ ಸ್ವಲ್ಪ ಗಿಡನ ಟೆಸ್ಟಿಂಗ್ ತಗೊಂಬಂದಿವ್ರಿ. ಒಂದೊಂದು ಚೆನ್ನಾಗಿ ಬೆಳೆಯಕ್ಕೆ ಹಚ್ಚಿತ್ರಿ. ಬೆಳೆದ್ರಲ್ಲಿಂದ ಹಿಡಿದು ಹಲವಾರು ರೀತಿಲಿ ಒಂದು ತೆಂಗಾಯ್ತಿ, ಒಂದು ಮಾವಿನ ಹಣ್ಣು ಆಯ್ತ್ರಿ, ಒಂದು ಸುಮಾರು ಒಂದು 20 ತಳಿಗಳು ಗಿಡಗಳನ್ನು ಹಾಕ್ಯಂದೇವ್ರಿ. ಅದ್ರ ಮಧ್ಯದಲ್ಲಿ ನಾವು ಕಾಯಿಪಲ್ಲೆ ಬೆಳಕಂತೀವ್ರಿ. ಅದ್ರ ಮಧ್ಯದಲ್ಲಿ ಮತ್ತೆ ಚೆಂಡು ಹೂವು ಅದು ಇದು ಏನು ಪ್ರತಿಯೊಂದು ದಿನದ ಆದಾಯ ಲೆಕ್ಕದಲ್ಲಿ ನಾವು ಈ ತರ ಮಾಡ್ಕೊಂತ ಹೋಗ್ಬೇಕಂತ ಒಂದು ಮುಂದುವರ್ಸಿಂದ ಹೊಂಟಿವ್ರ ಸುಗಂಧರಾಜ. ಈಗ ಹನುಮಂತ ಕಾರಟಗಿ ಅವರೇ, ಈಗ ನಿಮ್ಮದು ಭೂಮಿ 2.5 ಎಕರೆ ಇದೆ ಅಂತ ಹೇಳಿದ್ರಿ. ನೀವು ಇತ್ತೀಚೆಗೆ ಕೃಷಿಯಲ್ಲಿ ತೋಟಗಾರಿಕೆಯಲ್ಲಿ ಬಂದ್ರಿ, ಇದಕ್ಕಿಂತ ಮುಂಚೆ ತಾವು ಎಲ್ಲೆಲ್ಲಿ ಕೆಲಸವನ್ನ ಮಾಡಿದ್ರಿ? ನಾವೆಲ್ಲ ನೋಡ್ರಿ ಸಣ್ಣವರಿರಾಗ ಅಲ್ಲಿ ಕೂಲಿ ನಾಲಿ ಮಾಡ್ತಿದ್ದೇವ್ರಿ. ಅದರಲ್ಲಿಂದ ಬೋರ್ ಹಾಕಿದೀವ್ರಿ, ಬೋರ್ ಹಾಕಿದ ಮೇಲೆ ತಿರುಗಿ ಮಾಡಿದೀವ್ರಿ. ಮತ್ತೆ ಸ್ವಲ್ಪ ದಿನ ಸಾಲ ಐತೆ ಅಂತ ಅಂದ್ಬಿಟ್ಟು ಬೆಂಗಳೂರಿಗೆ ಹೋಗಿ ಒಂದು 4 ರೂಪಾಯಿ ದುಡ್ಕೊಂಬಂದೇವ್ರಿ. ಅದೇ ಬಂಡವಾಳನ ಇದಕ್ಕೆ ಹಾಕ್ಯಂದು ಒಂದು ರೊಟೇಷನ್ ಮಾಡ್ಕೊಂತ ಇದನ್ನೇ ಮಾಡ್ಕೊಂತ ಬಂದೇವ್ರಿ. ಆಮೇಲೆ ಸ್ವಲ್ಪ ದಿನ ಏನೈತೆ ಗೋಡಿ ಕಟ್ತಿದ್ದೀವ್ರಿ ನಾವೆಲ್ಲ. ಗೋಡಿ ಕಟ್ಟೋದು ಬಿಟ್ಟು ಇದರಲ್ಲೇ ನಮ್ಗೆ ಚೆನ್ನಾಗಿ ಆದಾಯ ಬರೋಕೆ ಹಚ್ಚಿತಲ್ಲ. ಇದೇ ಥರನ ಒಂದು ಬೇರೆ ರೈತರು ಬೇರೆ ಒಂದು ರಾಜಧಾನಿಗಳಿಗೆ ಬೇರೆ ಸಿಟಿಗಳಿಗೆ ಹೋಗೋದಕ್ಕಿಂತ ನಮ್ಮ ಥರನೇ ಬೆಳೆದು ಬಿಟ್ಟು ಇಲ್ಲೇ ಒಂದು ನೆಮ್ಮದಿಯಾಗಿ ಒಂದು ಜೀವನ ಕಾಣ್ಬೋದು ಅಂತ ಹೇಳ್ತವ್ರಿ. ಈಗ ನಿಮ್ಮದು ಅಂತ ಹೇಳ್ಕೊಳ್ಳುವಂಥ ಒಂದು ಭೂಮಿ ಇಲ್ಲ, ಯಾಕಂತಂದರೆ ಸವಳು ಉಪ್ಪಿನಂಶ ಹೆಚ್ಚಿರುವಂಥ ಒಂದು ಭೂಮಿ. ನಾವು ನೋಡ್ತಾ ಇದ್ದೀವಿ ನೀರು ಎಲ್ಲೆಲ್ಲಿ ಬಿಟ್ಟಿದ್ದಾರೆ ಅಲ್ಲೆಲ್ಲಿ ಬೆಳೆ ಒಂದು ಉಪ್ಪಿನಂಶ ಮೇಲೆ ತೇಲಿದೆ. ಈ ರೀತಿಯಾದಂಥ ಒಂದು ಫಲವತ್ತಾದ ಭೂಮಿಯನ್ನು ತಾವು ಹೇಗೆ ಇದನ್ನು ಕನ್ವರ್ಟ್ ಮಾಡಿದಿರಿ? ಕನ್ವರ್ಟ್ ಅಂತಂದ್ರೆ ಸರ್, ಇದು ಸರ್ಕಾರ ಗೊಬ್ಬರ ಆಯ್ತು, ಒಂದು ಬೇರೆ ಸಿಂಪರಣೆ ಮಾಡೋದಾಯ್ತು, ಇಂಥವನ್ನೆಲ್ಲ ಮಾಡೋದ್ರಲ್ಲಿಂದ ಹೊಲ ಹಾಳಾಗ್ತಾವ್ರಿ. ಅದರಲ್ಲಿ ಒಂದು ಹುಳಗಳು ಎರೆಹುಳ ಅಂತಂದು ಉತ್ಪಾದನೆ ಆಗೋದಿಲ್ಲರಿ. ಆಮೇಲೆ ಏನು ಮಾಡಿದೀವ್ರಿ, ನಾವು ಎಂಡೆ ಗೊಬ್ಬರ ಹಾಕಿದೀವ್ರಿ, ಒಂದು ಸ್ವಲ್ಪ ಬೇರೆ ಮತ್ತೆ ಗೌರ್ಮೆಂಟ್ದು ಹೀರೆ ಅಂಥದ್ದು ಇಂಥದ್ದು ಹಾಕಿದೀವ್ರಿ, ಅದು ಬೆಳೆ ಚಲೋ ಬರಲಿಲ್ಲರಿ ಈ ನಲಕ. ಹಂಗಾಗಿ ನಮ್ದು ಎರೆಹುಳ ಒಂದು ಉತ್ಪಾದನೆ ಮಾಡ್ಕೊಂಡಿವ್ರಿ, ಜೀವಾಮೃತ ಹಾಕ್ತೀವ್ರಿ. ಕೆಲವೊಂದು ಈ ಥರ ಎಲ್ಲ ಟೆಸ್ಟ್ ಮಾಡ್ಕೊಂತ ಬಂದ್ರೆ ಅದಕ್ಕೆ ಒಂದು ಈ ಗೊಬ್ಬರಕ್ಕೆ ಒಂದು ಇದು ಸೂಟ್ ಆಗುತ್ತೆ ಅಂದು ಕಂಟಿನ್ಯೂ ಒಂದು 2.5 ಎಕರೆ ಹೊಲದಲ್ಲಿ ಕಂಟಿನ್ಯೂ ಇದನ್ನೇ ಮಾಡ್ಕೊಂತ ಹೋಗ್ತೀವಿ ರೀ. ತಿಪ್ಪೆ ಗೊಬ್ಬರ ಆಯ್ತಿ, ಜೀವಾಮೃತ ಆಯ್ತಿ, ಒಂದು ಕೋಳೆ ಗೊಬ್ಬರ ಆಯ್ತ್ರಿ. ಯಾವುದಾಗ್ಲಿ ಸಾವಯವದಲ್ಲಿ ಬೆಳಿಬೇಕಂತ ಒಂದು ರಿಸಲ್ಟ್ ಚೆನ್ನಾಗಿ ಕಾಣಕ್ಕೆ ಹಚ್ತೀರಿ. ನಮ್ಮ ಭೂಮಿ ಫಸ್ಟ್ಗೆ ಬೆಳೆಯೋದು ಒಂದು 20 ಸೇರು ಸಜ್ಜಿ ಬೆಳಿತೈತ್ರಿ. ಅಂತದನ್ನೇ ಇವತ್ತು ಈ ರೀತಿ ಮಟ್ಟಕ್ಕೆ ತಗೊಂಬಂದು ಈ ಲೆವೆಲ್ಗೆ ಬೆಳೆಸಿದ್ರು ಸರ್. ಬಹಳಷ್ಟು ಖುಷಿ ಆಗುತ್ತೆ ನಿಮ್ಮ ಕ್ಷೇತ್ರವನ್ನು ನೋಡಿದ್ರೆ. ನಮಗೆ ಒಂದು ವಿಜ್ಞಾನಿಗಳು, ತಜ್ಞರು, ಪ್ರಗತಿಪರ ರೈತರು ಮಾಡದಂಥ ಒಂದು ಕೃಷಿಯನ್ನ ನೀವು ನಿಮ್ಮ 2.5 ಎಕರೆ ಭೂಮಿಯಲ್ಲಿ ನೀವು ಅದನ್ನ ಮಾಡಿ ತೋರಿಸಿದಿರಿ. ಈ ಒಂದು 10 ಹಸಿರಿಗೆ ಬೆಳೆಗಳಿಗೆ ಸುಮಾರು ತೋಟಗಾರಿಕಾ ಬೆಳೆಗಳಿದ್ದಾವೆ, ಹೂವಿನ ಬೆಳೆಗಳಿದ್ದಾವೆ, ಬಹುವಾರ್ಷಿಕ ಹೆಬ್ಬೇವಿನ ಮರಗಳಿದ್ದಾವೆ, ತೆಂಗಿನ ಮರಗಳಿದ್ದಾವೆ. ಪ್ರಾರಂಭದಲ್ಲಿ ಯಾವ ಬೆಳೆನ ಹಾಕಿದ್ರಿ? ಪ್ರಾರಂಭದಲ್ಲಿ ಫಸ್ಟ್ ಒಂದು ಹತ್ತಿ ಹಾಕಿದೀವಿ ಸರ್. ಹತ್ತಿ ಹಾಕಿಬಿಟ್ಟು ಅದನ್ನೇನ್ ಮಾಡಿದೀವ್ರಿ, ಯಾರು ಬೆಳ್ಳಾರದಷ್ಟು ಬೆಳಿಬೇಕು ನೋಡ್ಬೇಕಲ್ಲ ಅಂತ ಒಂದು ಚಾಲೆಂಜ್ ಆಗಿ ತಗೊಂಡೆ ರೀ. ಸುಮಾರು ಒಂದು 1 ಎಕರೆದಲ್ಲಿ 1/4 ಎಕರೆದಷ್ಟು ಹತ್ತಿ ಹಾಕಿದೀವ್ರಿ. ಹತ್ತಿ ಹಾಕಿಬಿಟ್ಟು 2 ಪೀಕ ಬಿಡಿಸ್ಕೊಂಡಿವ್ರಿ, 18 ಕ್ವಿಂಟಲ್ ಹತ್ತಿ ತೆಗೆದೀವ್ರಿ. 1 ಎಕರೆ ಒಳಗಡೆಗೆ ಒಂದು ಪಾವು ಕಡಿಮೆ, ಒಂದು 1/4 ಎಕರೆದಾಗ ಅಂದ್ರೆ 1 ಎಕರೆದಾಗ ಸ್ವಲ್ಪ ಕಡಿಮೆ ಹಾಕಿವ್ರಿ. 1/4 ಎಕರೆ ಹತ್ತಿ ಹಾಕಿ ನೋಡಿದೀವ್ರಿ, ಅದು ಚೆನ್ನಾಗಿ ಬಂತ್ರಿ ರಿಸಲ್ಟ್. 2 ಟೈಮ್ ಬಿಡಿಸ್ಕೊಂಡಿರು, 18 ಕ್ವಿಂಟಲ್ ಹತ್ತಿ ಆಯ್ತಿ. ಅಲ್ಲಿಂದ ಮತ್ತೆ ತಿರ್ಗಿ ಆ ಪೀಕ ತೆಗೆದು ನೆಕ್ಸ್ಟ್ ಪೀಕ್ ಏನ್ ಮಾಡಿದೀವ್ರಿ, ಅಲಸಂದಿ ಹಾಕಿದೀವ್ರಿ. ಅಲಸಂದಿ ಒಂದು 6 ಚೀಲ ಕಾಳಾಯ್ತ್ರಿ. ಆ ಕಾಳು ತಕ್ಕಂದು ಮತ್ತೆ ನೋಡಮ್ಮ ಬೆಳಿತೈತೆ ಅಂತ ಸಜ್ಜೆ ಹಾಕಿದೀವ್ರಿ, ಸಜ್ಜೆ ಒಂದು 12 ಚೀಲ ಸಜ್ಜೆ ಬಂತ್ರಿ. ವರ್ಷದಲ್ಲಿ 3 ಪೀಕ ತೆಗಿದೀವ್ರಿ ಒಟ್ಟಿನಲ್ಲಿ ಕಂಟಿನ್ಯೂ. ಹಾ ಸರ್, ಈಗ ಹತ್ತಿ ಹಾಕಿ ಅಲಸಂದಿ ಹಾಕಿ ಸಜ್ಜೆ ಹಾಕಿದ ಮೇಲೆ ತೋಟಗಾರಿಕೆಗೆ ಬಂದ್ರಿ? ತೋಟಗಾರಿಕೆಗೆ ಬಂದೀವಿ ಸರ್ ನಾವು. ಈಗ ಪ್ರಾರಂಭದಲ್ಲಿ ನಿಮ್ಮ ಹೊಲದಲ್ಲಿ ಈಗ ಜಾಮಣ್ಣು ಇದೆ, ಪೇರಲ ಹಣ್ಣು ಇದೆ, ಇಳುವರಿನೂ ಕೂಡ ಬರ್ತಾ ಇದೆ, ರೋಡಿನ ಮೇಲೆ ಇಟ್ಕೊಂಡು ಮಾರ್ತಾ ಇದ್ದೀರಿ. ನಾವು ತಿಂದ್ವಿ, ಬಹಳ ಚಂದ ಸ್ವೀಟ್ ಅದಾವ. ಇವು ಎಲ್ಲಿಂದ ತಂದ್ರಿ? ಹೇಗೆ ಬಹಳಷ್ಟು ಚಂದ ಪ್ರೂನಿಂಗ್ ಮಾಡಿರಿ, ಇವುಗಳನ್ನ ಹೆಂಗ್ ಹಚ್ಚಿದ್ರಿ? 2 ವರ್ಷದ ಗಿಡಗಳಿದಾವೆ ನಿಮ್ಮ ಹತ್ರ ಈ ಪೇರಲ ಹಣ್ಣಿಂದು? 2 ವರ್ಷ 8 ತಿಂಗಳದ ಗಿಡಗಳು ಇದಾವ ರೀ. ಪ್ರತಿಯೊಂದು ಎಲ್ಲಾ ವಸ್ತು ಹೊಲದೊಳಗ ಹಾಕಿದ್ವೆಲ್ಲ ವಸ್ತು ಗಿಡ ರೀ. ಒಂದು ಪೇರ್ಲ ಆಯ್ತಿ, ಒಂದು ತೆಂಗಾತಿ, ಮಾಗುವನೆ ಆಯ್ತಿ, ಒಂದು ಎಬ್ಬೇವ ಆಯ್ತ್ರಿ, ಒಂದು ಲಿಂಬ ಆಯ್ತ್ರಿ, ಕರಿಬೇವ ಆಯ್ತ್ರಿ. ಎಲ್ಲ ವಸ್ತು 2 ವರ್ಷ 8 ತಿಂಗಳದ ಇದಾವ ರೀ ಗಿಡಗಳು. ಇವನ್ನೇನ್ ಮಾಡ್ತೀವ್ರಿ ನಾವು ಅರಣ್ಯ ಇಲಾಖೆದಾಗ ಕೆಲವೊಂದು ತೋಟಗಾರಿಕೆಯಾಗ ಇಂಥವನ್ನೇನ್ ಮಾಡಿವ್ರಿ, ಅಲ್ಲಿ ತಗೊಂಬಂದಿವ್ರಿ. 3 ರೂಪಾಯಿಗೊಂದು ಸಸಿ ರೀ ಪಾಣಿ ಕೊಟ್ಟು ತಗೊಂಬಂದು ಇವನ್ನೆಲ್ಲ ವಸ್ತುನ ನಮ್ಮ ಮಕ್ಕಳನ್ನ ಯಾವ ಥರ ಜೋಪಾನ್ ಮಾಡ್ಕೊಂತ ಹೋಯ್ತೀವಿ ಆ ಥರ ಜೋಪಾನ್ ಮಾಡ್ಕೊಂತ ಬಂದಿವ್ರಿ. ಹಂಗಾಗಿ ಸ್ವಲ್ಪ ನಮ್ಗೆ ಕೈ ಹಿಡಿಯಕ್ಕೆ ಹಚ್ಚೈತ್ರಿ ಆದಾಯಲಿಂದ. ಈಗ ಹೊಲದಲ್ಲಿ ಕರಿಬೇವು ಇದೆ, ಬಹಳಷ್ಟು ಕರಿಬೇವು ಒಳಗ ನೀವು ಸುಗಂಧರಾಜ ಹೂವನ್ನು ಹಾಕೊಂಡಿರಿ. ಕರಿಬೇವು ಕೂಡ 2 ವರ್ಷ 8 ತಿಂಗಳದ ಗಿಡಗಳಿದಾವ? ಹಾ ಹೌದ್ರಿ, ಅದಾವ್ರಿ. ಎಷ್ಟಾದವ್ರಿ ಗಿಡಗಳು? ಕರಿಬೇವು ಟೋಟಲ್ ಒಂದು 700 ಗಿಡ ಇದಾವ್ರಿ. ಅವು ಏನು ಕಟ್ ಮಾಡಿ ಮಾರ್ಕೆಟ್ಗೆ ಹೊಂಟವ? ವಾರಕ್ಕೊಂದ್ಸರಿ ಇಲ್ಲೇ ಮಾರ್ತವ್ರು, ವಾರದಾಗ 2,000 ರೂಪಾಯಿ ಕರಿಬೇವು ಆಗತ್ರಿ. ಅಂದ್ರೆ ಒಳಗ ಬೆಳೆದಿದ್ದನ್ನ ಕಟ್ ಮಾಡಿ ಸೂಡ್ ಕಟ್ಟಿ ಮಾರ್ತೀರ ಅಥವಾ ಏನ್ ಕೆಜಿ ಗಟ್ಲೆ ಹಾಕ್ತೀರಿ? ಇಲ್ಲರಿ, ಸೂಡ್ ಗಟ್ಲೆ ಮಾರ್ತವ್ರು, 10 ರೂಪಾಯಿಗೊಂದು ಸೂಡು. ಒಳಗಡೆ ಸುಗಂಧರಾಜ ಹೂವು ಇದೆಯಲ್ಲ, ಬಹಳಷ್ಟು ಹಾಕೊಂಡ್ರಿ, ಎಲ್ಲಿಂದ ತಂದ್ರಿ ಗಡ್ಡಿ? ಅವನ್ನ ಹೆಂಗ ಈಗೆಲ್ಲ ಇಳುವರಿ ಬರಾಕತ್ತದ? ಇದು ಸುಂತನಾಪುರದಾಗ ನಮ್ಮ ಗೌಡ್ರ ಅಂತಂದ ಅದ್ಯಾರ, ಅವರೇ ಸ್ವಲ್ಪ ಐಡಿಯಾ ಕೊಟ್ಟರ್ರಿ. ಸ್ವಲ್ಪ ಗಡ್ಡಿಗಳು ನೋಡು ಬರ್ತಾವ ಗಂಗಾಣ ಅಂತ ಹೇಳಿದ್ರಿ. ಆ ಗಡ್ಡೆಗಳನ್ನ ತಗೊಂಬಂದು ಒಂದು ಸಾಲ ಹಚ್ಚಿದ್ರು. ಒಂದು ಸಾಲಿಂದ ಸುಮಾರು ಒಂದು ಗಡ್ಡಿಲಿಂದ ಹಿಡಿದು ಒಂದು ಹತ್ತತ್ತು ಗಡ್ಡೆ ಹೊಂಟಿತ್ತರಿ. ಆಮೇಲೆ ಇದೇ ನಮ್ಗೆ ಚೆನ್ನಾಗಿ ಸೂಟ್ ಆತ ಭೂಮಿಗೆ ಅಂತಂದು ಒಂದು ಒಂದೂವರೆ ಎಕರೆ ಸುಗಂಧರಾಜ ಮಾಡಿದೀವಿ ರೀ. ಎಕರೆಕ್ಕೆ ಏನಿಲ್ಲ ಅಂದ್ರೂ 20 kg ಬರ್ತಾರೆ ಡೈಲಿ ಹೂವು. 3 ವರ್ಷ ಕಂಟಿನ್ಯೂ ಬೆಳೆಯರಿ ಅದು. ಆಮೇಲೆ ತಿರುಗಿ ಮತ್ತೆ ಅದನ್ನೆಲ್ಲ ಅಷ್ಟು 3 ವರ್ಷ ಆದಮೇಲೆ ಗಡ್ಡೆ ಜಾಸ್ತಿ ಆತ ಹೂವು ಸಣ್ಣ ಆಗತ್ತಲ್ರಿ. ಆ ಟೈಮ್ನಲ್ಲಿ ಕಿತ್ತಿಬಿಟ್ಟು ಒಂದು ನಳ್ಳಲ್ಲಿ ಒಣಗಿಸಿ ಬಿಟ್ರೆ ಮತ್ತೆ ಅದು ಸುಮಾರು ಒಂದು 2 ಟನ್ ಅಷ್ಟು ಗಡ್ಡೆ ಬರುತ್ತೆ. ಗಡ್ಡೆ ಬಂದ ಇಟ್ಟಿನಾಗ ನಾವು ಬೇರೆಯವ್ರಿಗೆ ಮತ್ತೆ ಒಂದು ಮಾರಾಟ ಮಾಡಬಹುದ್ರಿ. ಈಗ ದಿನ 20 kg ಹೂವು ಸುಗಂಧರಾಜ ಬರ್ತದೆ, ಎಲ್ಲಿ ಹೋಯ್ತೀರಿ ಮಾರ್ಕೆಟ್ಗೆ? ಇಲ್ಲ ನಮ್ ಲೋಕಲ್ ಕಳಿಸ್ತೀವಿ ರೀ. ನಮ್ ರಾಯಚೂರ್ ಆಯ್ತ್ರಿ, ನಮ್ಮ ಇದ್ರ ಲಿಂಗ್ಸೂರ್ ಆಯ್ತ್ರಿ, ಕವಿತಾಳ ಆಯ್ತ್ರಿ, ಸುತ್ತಮುತ್ತ ಎಲ್ಲ ಇಲ್ಲೇ ಕಳಿಸ್ತೀವ್ರಿ ನಾವು. ಏನ್ ರೇಟ್ ಉಂಟವ್ರಿ ಸುಗಂಧರಾಜ ಹೂವು? 80 ರೂಪಾಯಿ kg ತಗೊಂತಾರ್ರಿ. ಅಂದ್ರೆ ಬ್ಯಾಸಿಗೆ ಸ್ವಲ್ಪ ರೇಟ್ ಜಾಸ್ತಿ ಇರ್ಬೇಕು. ಇಲ್ರಿ, ಕಂಟಿನ್ಯೂ ರೀ. ಒಂದೇ ಒಬ್ರಿಗೆ ಏನ್ ಮಾತಾಡಿರ್ತೀವಲ್ರಿ, ವರ್ಷದಿಂದ ವರ್ಷ ತನಕ ಕಂಟಿನ್ಯೂ ರೇಟ್ ತಗೊಂತಾರ. ಆದ್ರೂ ಕೊಡ್ತಾರ ಅವ್ರ ದಿನ ರೇಟ್ ಮೇಲೆ ಹೆಂಗ ಅಂತ. ನಾವಂದ್ರೆ ಒಬ್ಬರನ್ನೇ ಫಿಕ್ಸ್ ಆಗಿಬಿಡ್ತೀವ್ರಿ. ಈಗ ಮಹಾಗನಿ ಗಿಡಗಳು ಅದಾವ ನಿಮ್ಮ ಹೊಲದಲ್ಲಿ, ಅರಣ್ಯ ಕೃಷಿನೂ ಅದ. ಎಷ್ಟು ಮಹಾಗನಿ ಗಿಡಗಳು ಕೂತಾವ? ಮಾಗೋನಿ ಗಿಡ ನೋಡ್ರಿ, ಒಂದು 170 ರಿಂದ 180 ಕುಂತವ್ರಿ ಸರ್. ಸುಮಾರು 500 ಗಿಡ ಎಬ್ಬೇವ್ ತಗೊಂಬಂದಿದ್ದೀವ್ರಿ. 500 ಗಿಡ ಎಬ್ಬೇವ್ರಾಗ ಒಂದು 400-300 ಉಳಿದಿರ್ಬೇಕು ಸರ್. ಅಂದ್ರೆ ಎಲ್ಲಿಂದ ತಗೊಂಬಂದ್ರಿ? ಅರಣ್ಯ ಇಲಾಖೆ ಕೊಟ್ರ ಹೇಗೆ? ಅರಣ್ಯ ಇಲಾಖೆದಾಗ ಇಲ್ಲೇ ನಮ್ ಕವಿತಾಳ ಫಾರೆಸ್ಟ್ ಇದು ಬರ್ತ್ರಿ, ಅಲ್ಲಿ ಹೋಗಿಬಿಟ್ಟು ನಾವು ಪಾಣಿ ಕೊಡ್ಬೇಕ್ರಿ. ಪಾಣಿ ಕೊಟ್ರೆ ನಮ್ಗೆ 3 ರೂಪಾಯಿಗೊಂದು ಸಸಿ ಹಾಕ್ತಾರ್ರಿ. ಆಮೇಲೆ ತಿರುಗಿ ಒಂದು ಗಿಡಕ್ಕ ಒಂದು ಇಷ್ಟಂತಂದು 3 ರೂಪಾಯಿ ಬೆಲೆ ಹಂಗ ಕೊಡ್ತಾರ. ಕಂಟಿನ್ಯೂ 3 ವರ್ಷ ಕೊಡ್ತಾರ ಸರ್. ಹ್ಮ್ ರೀ, ಆ ತರನು ಕೊಟ್ರಿ ಸರ್. ಈಗ ಬಾಳೆಹಣ್ಣು ಐತಿ ನಿಮ್ ಹೊಲದಾಗ, G9 ತಳಿ, ಅದು ಎಷ್ಟು ಇಳುವರಿ ಬಂತು, ಹೇಗೆ ಅದು ಲಾಭ ಆಯ್ತಾ? ಲಾಭ ಆಯ್ತು ಸರ್. G9 ಅಂತಂದು ಬಾಳೆಹಣ್ಣು ಹಾಕಿದೀರಿ. ಅದು ಕೆಲವೊಂದು ನಾವು ಒಂದು ಗಿಡನ ಟೆಸ್ಟ್ ಮಾಡಿದೀವ್ರಿ ಫಸ್ಟ್ ಎಲ್ಲ, ಬೇರೆ ಸರ್ಕಾರ ಗೊಬ್ಬರ ಅಂತದನ್ನೆಲ್ಲ ಕೊಟ್ಟು ನೋಡಿದೀವ್ರಿ, ಅದಕ್ಕೆ ಸರಿಯಾಗಿ ಬರಲಿಲ್ಲರಿ. ಆಮೇಲೆ ತಿರುಗಿ ಮತ್ತೆ ನಮ್ಮದೇ ಆದಂಥದ್ದು ಒಂದು ತಿಪ್ಪೆ ಗೊಬ್ಬರ ಆತಿ, ಜೀವಾಮೃತ ಆತಿ, ಕಂಟಿನ್ಯೂ ತಿಂಗಳಿಗೊಂದ್ಸಲ ಕೊಡೋದ್ರಲ್ಲಿಂದ ಹಿಡಿದು ಈ ಸುತ್ತಮುತ್ತ ಹಳ್ಳಿ, ನಮ್ಮ ರಾಯಚೂರು, ಮಾನವಿ, ಸಿರುವಾರ, ಜಾಲಹಳ್ಳಿ ಸುತ್ತಮುತ್ತ ಎಲ್ಲ ನಿಮ್ಮದೇ ಹಣ್ಣು ಸ್ವೀಟ್ ಬರೋಕಚ್ಚೈತಪ್ಪ, ಏನು ರೋಗ ರುಜಿಲ್ಲ, ದಮ್ಮು ಕೆಮ್ಮಿಗೆಲ್ಲ ಇದೇ ಚೆನ್ನಾಗೈತೆ ಅಂತಂದು ಅವ್ರು ಪಾರ್ಸಲನ್ನು ಕೇಳ್ತಾರೆ ಸರ್. ವಾರದಾಗ 2 ಸಲ ಕೊಡ್ತಿರ್ತೀವ್ರಿ, ಕೆಲವೊಂದು ಸ್ಕೂಲ್ಗೇನ ಕೊಟ್ಟಿವ್ರಿ. ಹಣ್ಣು ಮಾತ್ರ ಭಾಳ ಸ್ವೀಟ್ ಐತ್ರಿ ನಮ್ದು ಹಣ್ಣನ್ನು. ಎಷ್ಟು ಗಿಡಗಳಿದ್ದು ರೀ, ಎಷ್ಟು ಬಂತು ನಿಮ್ಗೆ ಆದಾಯ? ಟೋಟಲ್ 1 ಎಕರೆಗ 1300 ಗಿಡ ಕುಂದಿರಿಸಿದ್ದೀವಿ ರೀ. ಅಮ್ಮಮ್ಮ ಅಂದ್ರೆ ಒಂದು 900 ಗಿಡ ಐತ್ರಿ ಸರ್. 900 ಗಿಡದಲ್ಲಿ ದಿನ ಒಂದು 5 ಗೊಂಚಲ 6 ಗೊಂಚಲ ಕಂಟಿನ್ಯೂ ಮೇನ್ ರೋಡ್ ಸರ್ ಇರೋದು ನಮ್ಮ ರಾಯಚೂರು ಟು ಲಿಂಗ್ಸೂರ್ ರೋಡ್. ಇಲ್ಲಿ ಒಂದು ಸಣ್ಣದ ಅಂಗಡಿ ಹಾಕಿ ಅಂದ್ಬಿಟ್ಟು ಕಂಟಿನ್ಯೂ ದಿನ ಒಂದು 4 ಗೊಲ್ಲೆ ಮಾರ್ತೀವ್ರಿ ಸರ್. 800 ರೂಪಾಯಿಲಿಂದ ಹಿಡಿದು 1000 ರೂಪಾಯಿ ಆದಾಯ ಬರುತ್ತೆ ಸರ್. ಜೊತೆಗೆ ಒಳಗೆ ಕಬ್ಬನ್ನು ಐತಿ ನಿಮ್ಮ ಹೊಲದಲ್ಲಿ, ಕಬ್ಬನ ಬೇಸಾಯ ಹೇಗೆ, ಅದನ್ನ ಯಾವಾಗ ಹಚ್ಚಿದ್ರಿ, ಅದನ್ನ ಕಬ್ಬನ್ ಬಂದದನ್ನ ಹೇಗ್ ಮಾಡ್ತೀರಿ? ಕಬ್ಬು ನೋಡ್ರಿ ಸರ್, ಫಸ್ಟ್ ಬಾಳೆ ಹಚ್ಚಿದೀವ್ರಿ. ಬಾಳೆ ಹಚ್ಚಿದ ಮೇಲೆ ಫಲಕ್ ಬಂದಟ್ನಾಗ ಗಾಳಿ ಏನಾರ ಬಿಟ್ಟೆ ಅಂತಂದ್ರ 5 ಫೀಟ್ಗೊಂದು ಬಾಳೆ ಹಚ್ಚಿದೀವಲ್ರಿ, ಮಧ್ಯದಾಗ 2.5 ಫೀಟ್ಗೆ ಕಬ್ಬು ಹಾಕಿವ್ರಿ. ಕಬ್ಬು ಯಾವ್ದಕ್ಕೆ ಅದಕ್ಕೆ ಹಾಕಿವಿ ಅಂದ್ರ ಗಾಳಿ ಬಿಟ್ಟಟ್ನ ಗಿಡನ ತಡಕಲಿ ಅಂತಂದು ಕಬ್ಬು ಹಾಕಿವಿ ಸರ್. ಈಗ ಅದು ಕಬ್ಬನ ಬಂದೈತಿ ಸರ್, ಕಬ್ಬು ಬಂದೈತಿ. ಈಗ ನಾವೇ ಒಂದು ಜ್ಯೂಸ್ ಅಂಗಡಿ ಹಾಕ್ಬೇಕಂತ ಒಂದು ನಿರ್ಧಾರ ಮಾಡಿವಿ ಸರ್. ನಿಂದ್ರಿಸಿದ್ರ ರೋಡ್ ಮೇಲೆ ಒಂದು ಮಿಷಿನ್ ಐತಲ್ಲ ಅದು? ಹಾ ಸರ್, ಆ ತರ ಮಾಡ್ಕೊಂಡು ಇದ್ ಮಾಡ್ಬೇಕಂತ ಸರ್. ಆಮೇಲೆ ಹಣ್ಣನ ಬಂದವ್ರಿ, ಈಗ ಕೆಲವೊಂದು ಇವು ಬಂದವ್ರಿ, ಸಪೋರ್ಟ್ ಬಂದವ್ರಿ. ಹ್ಮ್, ಕೆಲವೊಂದೆಲ್ಲ ನಾವು ಮಾರಾಟ ಮಾಡ್ಬೇಕಾದ್ರೆ ಇಲ್ಲೇ ಮೇನ್ ರೋಡ್ ಮೇಲೆ ಮಾಡ್ತೀವ್ರಿ. ಅವರೆಲ್ಲ ತಿಂದು ಸ್ವೀಟ್ ನೋಡಿ ನೆಕ್ಸ್ಟ್ ಟೈಮ್ ಹೋಗಟ್ನಾಗ ಬರಟ್ನಾಗ ಈ ತರ ಕಂಟಿನ್ಯೂ ತಗಂತೀವ ಅಂತಂದು ಎಲ್ಲ ಗೌರ್ಮೆಂಟ್ ಎಂಪ್ಲಾಯ್ ಇದ್ರೆ ಜಾಸ್ತಿ ಪಾರ್ಸಲ್ ಒಯ್ಯೋದ್ರಿ ಸರ್. ಹೇಗ್ರಿ ಇಷ್ಟೆಲ್ಲ ಮಾಡಿರಲ್ಲ, ಇಲಾಖೆದವರು 3 ರೂಪಾಯಿ ಒಂದು ಗಿಡ ಕೊಟ್ಟಿದ್ದಾರೆ, ಜೊತೆಗೆ ಬೇರೆ ವಿಜ್ಞಾನಿಗಳು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಏನು ಸರ್ಕಾರದಿಂದ ಸೌಲಭ್ಯಗಳು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, ಬೇರೆ ಇಲಾಖೆ ಏನಾದ್ರು ನಿಮಗೆ ಸಹಾಯ ಮಾಡಾರ? ಎಲ್ಲ ಇಲಾಖೆಗಳು, ಒಂದು ಗ್ರಾಮ ಪಂಚಾಯತಿ ಬಂತು ಸರ್, ಕೃಷಿ ಇಲಾಖೆ ಬಂತು, ತೋಟಗಾರಿಕೆ ಬಂತು, ಪ್ರತಿಯೊಬ್ಬರು ಈ ತರ ಬೆಳೆ ನೋಡಿಬಿಟ್ಟು ನಿಮ್ಗೆ ಏನ್ ಬೇಕೋ ಅದೆಲ್ಲ ಸಹಾಯದಾನ ಮಾಡುತ್ತೆ. ಒಂದು ಇದವರಿಗಾಗಿ ತಂದೆ ತಾಯಿನ ನಿಂತ್ಕೊಂಡಿಲ್ಲ, ಅಷ್ಟು ಸಹಾಯ ಮಾಡ್ಯಾರ ಸರ್ ಪ್ರತಿ ಒಂದು ಅದಕ್ಕೆ. ಹಾ ಅಂತ ಸರ್ ನೋಡ್ರಿ, ಒಂದು ನಿದರ್ಶನ ಏನು ಅಂತಂದ್ರೆ, ಒಳ್ಳೆ ರೀತಿಯಿಂದ ಒಳ್ಳೆ ಕೃಷಿಯನ್ನ ಮಾಡಿದಂತಹ ರೈತರಿಗೆ ಇಲಾಖೆದವರು ಅವ್ರ ಮನೆಗೆ ಬಂದು ನಿಮ್ಗೆ ಮಾಹಿತಿ ಸಹಾಯ ಸೌಲಭ್ಯವನ್ನು ಕೊಡ್ತಾರ ಅನ್ನೋದಕ್ಕೆ ನೀವು ಸಾಕ್ಷಿ. ಹೌದು ಸರ್, ಹೌದ್ರಿ, ಅವರು ಸಾಕ್ಷಿ ಒಳ್ಳೆ ಚೆನ್ನಾಗಿ ಕೊಡ್ತಾರೆ, ಗೈಡ್ಲೈನ್ಸ್ ಕೊಡ್ತಾರ್ರಿ. ಹಾ, ಈ ತರ ಎಲ್ಲ ನಿನ್ನ ಒಂದು ರೈತರ ನಾವೇನ್ ಮಾಡ್ತೀವ್ರಿ, ಬೇರೆ ಬೇರೆ ಊರಲ್ಲಿ ಕುಂತು ಟೈಮ್ ಪಾಸ್ ಮಾಡೋದು, ಬೇರೆ ಡಿಸ್ಟಿಕ್ಗಳಿಗೆ ಹೋಗಿ ದುಡಿಯೋದು, ಹೊಲ ಮನೆ ಸುಮ್ಮನೆ ಎಲ್ಲ ಬೀಳ್ಬಿಟ್ಟಗೋದು, ಈ ತರ ಎಲ್ಲ ಮಾಡಬಾಡ್ರಿ. ಈ ತರ ಮಾಡ್ಕೊಂತ ಹೋದ್ರ ದಿನದ ಆದಾಯ ಇದ್ರ ತಿಂಗಳದ ಆದಾಯ ಇತ್ತಂತಂದ್ರ ನಿಮ್ಗೇನ್ ಮಾಡ್ರಿ, ಇದೇ ತರನ ನಿಮ್ ಜೋಬಿನಲ್ಲಿ ದುಡ್ಡು ಇತ್ತಂತಂದ್ರ ನೀವೇ ಮಾಡ್ತಿರಲ್ಲ. ಇದನ್ನೆಲ್ಲ ಬಿಟ್ಟು ಬಿಟ್ಟು ಈ ತರ ಒಂದು ಕೃಷಿಯಲ್ಲಿ ಪಳಗಿ ಒಂದು ಚೊಲತ್ನಾಗಿ ಮಾಡ್ಕೊಂಡು ಹೋಗ್ಬೇಕಂತ ನಾ ಹೇಳ್ತೀನಿ. ನೀವು ಹೇಳಿದ್ರಿ ಸರ್ಕಾರಿ ಗೊಬ್ಬರ ಹಾಕಿದ್ಮೇಲೆ ನಮಗೆ ಬಹಳಷ್ಟು ಇದು ಸಮಸ್ಯೆ ಆಯ್ತ್ರಿ, ನಾವೇ ಗೊಬ್ಬರವನ್ನ ರೆಡಿ ಮಾಡ್ಕೊಂಡ್ವಿ, ಗೊಬ್ಬರ ಹಾಕಿದ್ಮೇಲೆ ನಮಗ ಚಲೋ ಇಳುವರಿ ಬರಕತ್ತದ ಅಂತ ಹೇಳಿದ್ರಿ. ಯಾವ ಗೊಬ್ಬರವನ್ನ ತಾವು ಬಳಕೆ ಮಾಡ್ತೀರಿ, ಏನಾದ್ರು ಎರೆಹುಳ ಗೊಬ್ಬರ, ಈ ಒಂದು ತಿಪ್ಪೆ ಗೊಬ್ಬರವನ್ನ? ತಿಪ್ಪೆ ಗೊಬ್ಬರ ಒಂದು ವರ್ಷಕ್ಕೆ ಒಂದು ಎರಡು ಗಾಡಿ ಬರ್ತ್ರಿ, ನಮ್ಮ ಆಕಳಿದೇವ್ರಿ, ಅದ್ರಲ್ಲಿಂದ ಅದನ್ನ ಏನ್ ಮಾಡ್ತೀವ್ರಿ, ಒಂದು ಮಲ್ಚಿಂಗ್ ತಿಪ್ಪೆ ಗೊಬ್ಬರ ಹಾಕ್ತಿವ್ರಿ, ಒಂದು ಮಲ್ಚಿಂಗ್ ಮಣ್ಣು ಹಾಕ್ತಿವ್ರಿ. ನಮ್ಮ ಹೊಲದಲ್ಲಿ ಇರ್ತಕ್ಕಂಥದ್ದು ಒಂದು ಕಸ ಕಡ್ಡಿ ಈ ಒಂದು ತೆಂಗು ಯಾವುದೇ ಒಂದು ಬಿದ್ದಿರಲ್ರಿ, ಅದು ಒಂದು ಹಾಕ್ಬಿಟ್ಟು ಮೇಲ್ಗಡೆ ನೀರು ಕೊಟ್ಟು ಒಂದು 15-20 ದಿವಸ ಮಲ್ಚಿಂಗ್ ಮಾಡ್ತೀವ್ರಿ. ಅದ್ರದ್ದು ರಸ ಎಲ್ಲ ಸ್ವಲ್ಪ ತಳಗಿಳದ ಮೇಲೆ ಅದಕ್ಕೆ ಏನು ಮಾಡ್ತೀವ್ರಿ, ಒಂದು ಒಂದು ಟ್ರಿಪ್ ಗೊಬ್ಬರಿಗೆ ಮಿನಿಮಮ್ ಅಂದ್ರೆ ಒಂದು 5 kg ಹುಳ ಬಿಡ್ತೀವ್ರಿ. ಹುಳ ಬಿಟ್ಟ ಮೇಲೆ 3 ತಿಂಗಳು ಅದು ತಿಂತೈತ್ರಿ, ತಿಂದು ಬಿಟ್ಟು ಅದು ಯಾವ ಥರ ಆಗ್ತಂದ್ರೆ ಚಾಪಡಿ ಥರ ಆಗತ್ತೆ ಎರೆಹುಳ ಗೊಬ್ಬರ. ಗೊಬ್ಬರ ರೆಡಿ ಆಗೈತೆ ಅಂತ ಅಂದಮೇಲೆ ತಿರುಗಿ ನಾವೊಂದು ಗುರಳಿ ಚೆನ್ನಿ ತರ ಇರ್ತಾರೆ, ಅದಕ್ಕೆ ಮಾಡ್ತೀವ್ರಿ, ಒಂದು ಆ ಚೆನ್ನಿಗೆ ಹಾಕಿದಾಗ ಹುಳಗಳು ಬೇರೆ ಭಾಗ ಬರ್ತ್ರಿ, ಸಣ್ಣ ಹುಳಗಳು ಒಳಗೆ ಹೋಗತ್ರಿ, ಅದನ್ನೇ ತಗೊಂಡು ಗಿಡಕ್ಕೆ ಇಷ್ಟಿಷ್ಟ ಅಂತ ಅಂದ್ಬಿಟ್ಟು ಹಾಕ್ತೀವ್ರಿ, ಒಂದು 2 kg 1 kg ಅಷ್ಟು ಹಾಕ್ತೀವ್ರಿ. ಈಗ ಹನುಮಂತಪ್ಪ ಅವರೇ, ಇಷ್ಟೆಲ್ಲ ಚಲೋ ಕೃಷಿಯನ್ನು ಮಾಡಿದ್ರಿ, ನಿಮ್ಮ ಹತ್ರ ಎತ್ತಿಲ್ಲ, ಜೊತೆಗೆ ನೀವು ಇಷ್ಟೆಲ್ಲ ಒಳಗ ಕಸ ತೆಗೆಯೋದಾಯ್ತು, ಕುಂಟಿ ತೆಗೆಯೋದಾಯ್ತು, ಒಳಗೊಳ ಸಣ್ಣ ಪುಟ್ಟ ಇಂಟರ್ ಕಲ್ಟಿವೇಶನ್ ಮಾಡಕ್ಕೆ ನೀವ್ ಏನ್ ಮಾಡ್ಕೊಂಡ್ರಿ ಅನುಕೂಲ? ನಾವೊಂದು ಪವರ್ ವೀಲ್ ಅಂತ ಒಂದು ಗಾಡಿ ಮಾಡಿವ್ರಿ ಸರ್, ಪವರ್ ಟಿಲ್ಲರ್ ಸರ್, ಅದು ಕೃಷಿ ಇಲಾಖೆದವರು ಸಹಾಯ ಮಾಡ್ಯಾರ ಸರ್. ಅದಕ್ಕೊಂದು 16,000 ರೂಪಾಯನ್ನು ನಾವು ಕಟ್ಟಿವ್ರಿ, ಮಿಕ್ಕಿದ್ದೆಲ್ಲ ಅದೇ ಇಲಾಖೆ ಕಟ್ಕೊಂಡ್ ಐತ್ರಿ. ಅದ್ರಲ್ಲಿಂದ ಒಂದು ಕುಂಟೆ ಆಯ್ತಿ, ರೂಟರ್ ಆಯ್ತಿ, ಬೋದ್ ಆಯ್ತಿ, ಲೇವಲಿಂಗ್ ಆಯ್ತಿ, ಏಟು ಜಡ್ಡು ಅದ್ರಲ್ಲಿಂದನೇ ಕೆಲಸ ಮಾಡ್ತವ್ರಿ. ಎತ್ತಿಂದಂತೂ ಅವಶ್ಯಕತೆ ಇಲ್ರಿ ಇದರಲ್ಲಿ. ಹೌದು, ಹಾನ್ ರೀ ಸರ್. ಜೊತೆಗೆ ಈಗ ಮನೆ ಮುಂದೆ ಕೋಳಿಗಳು ಬಹಳ ಅದಾವ, ಒಂದು 100 ಸಮೀಪ ಕೋಳಿಗಳು ಅದಾವ, ಕೋಳಿಯಿಂದ ಆದಾಯ ನಿಮಗೆ ಹೇಗೆ? ಕೋಳಿ ಒಂದು 200 ಕೋಳಿ ಐತ್ರಿ, ಆಕಡೆ ಮೇಯಕ್ ಹೋಗೈತೆ. ಅದನ್ನೇನ್ ಮಾಡ್ತೀನಿ, ಒಂದು 6 ತಿಂಗಳು ಹಿಡಿತೀನಿ ಫಸ್ಟ್. ಈಗ ನಾ ಮರಿಗಾಕೊಂದು 6 ತಿಂಗಳು ಹಿಡಿದ್ಮೇಲೆ 100-150 ಕೋಳಿ ಬರ್ತ್ರಿ. ಕೋಳಿ ಬಂದ್ಮೇಲೆ ಅದನ್ನೇನ್ ಮಾಡ್ತೀನಿ, ಕೆಲವೊಂದು ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡ್ಬಿಟ್ಟು ಮಿಕ್ಕಿದ್ದೆಲ್ಲ ನಾ ಮಾರಾಟ ಮಾಡ್ತೀನಿ. ಒಂದು 50,000-60,000 ರೂಪಾಯಿ ಕೋಳಿಯಾಗ ಬರ್ತ್ರಿ, ಆಮೇಲೆ ತಿರುಗಿ ಒಂದು 1.5 ಲಕ್ಷ ರೂಪಾಯಿ ತತ್ತಿಯಾಗ ಬರ್ತಾರೆ ನಮ್ಗೆ, ತತ್ತಿ ಒಳಗೆ ಬರ್ತ್ರಿ. ಸುಮಾರು ಒಂದು 2 ಲಕ್ಷ ರೂಪಾಯಿ ವರ್ಷಕ್ಕೆ ಆದಾಯ ಅದೇ ಬರ್ತಾರೆ ನಮ್ಗೆ. ಈಗ ತೋಟಗಾರಿಕೆ ಇಲಾಖೆಯಿಂದ ನಿಮಗೆ ಎಲ್ಲಾ ರೀತಿಯಿಂದ ಸಹಕಾರ ಸಿಗ್ತಿದೆ ಅಂತ ಹೇಳಿದ್ರಿ, ಏನೇನು ಸಹಾಯ ಕೊಟ್ಟರು ನಿಮಗೆ? ಡ್ರಿಪ್ಪಿಗಾಯಿತು ಎಲ್ಲ ರೀತಿ? ಡ್ರಿಪ್ಪಿಂದ ಒಂದೇ ಕೊಟ್ಟಿಲ್ಲ ಸರ್, ಜಂಪಲ್ ದಣ್ಣಿಂದ ಅಂತ ಅಂದು ಕೊಟ್ಟರು ಸರ್, ಆಮೇಲೆ ತಿರುಗಿ ಇದ್ರದ್ದು ಕೊಟ್ಟರು ಸರ್, ಟೆಂಗಂದು ಕೊಟ್ಟರು ಸರ್, ನಿನ್ನ ಒಂದೆರಡು ಅದು ಯಾವುದೋ ಒಂದು ಐಟಮ್ಸ್ ಅಂತಂದು ಕೊಟ್ಟಾರ ಸರ್. ಈ ನಮ್ಮ ತಾಲೂಕೊಳಗಡೆಗೆ ಸುಗಂಧರಾಜಿದ್ದು ಒಂದು ಸ್ಕೀಮ್ ಐತಂತ ಸರ್, ನಿಮ್ಮದು ಒಬ್ಬರದೇ ಆಗೈತೆಪ್ಪ ರೈತರು ಇಲ್ಲಿ ಬೆಳೆದಿರೋದು. ಫಸ್ಟ್ ನಮ್ಮದು ಮಾನ್ಯ ತಾಲೂಕು ಇತ್ತು, ಮಾನ್ಯ ಭಾಗದಾಗ ಯಾರು ಸುಗಂಧ ಹಚ್ಚಿದಿಲ್ಲರಿ, ಆಮೇಲೆ ಮಸ್ಕಿ ಛತ್ರ ಹತ್ತಿ ಒಂದಿಬ್ಬರು 3 ಹಚ್ಚಿದ್ರೆ ಅಂದ್ರೆ ಅದನ್ನ ಸೇರಿಸಿ 3 ಸೇರಿಸಿ ಒಂದು ಸಹಾಯಧಾನ ಮಾಡ್ತು ಅಂತ ಹೇಳ್ಯಾರ ತೋಟಗಾರಿಕೆ ಇಲಾಖೆದವ್ರು. ಈಗ ತೆಂಗು ಗಿಡಗಳು ಬಹಳ ಚಂದ ನಾಟಿ ಮಾಡ್ಯಾವ, ಹೆಂಗ ಇದನ್ನ ಎಷ್ಟು ಫೂಟಿಗೆ ಒಂದು ಇಟ್ಟಿರಿ, ಎಷ್ಟು ದಿನದ ಗಿಡಗಳದಾವ ಇವು? ಸುಮಾರು ಒಂದು 15 ಅಡಿಗೊಂದು ಇಟ್ಟಿವ್ರಿ, ಅವರು ತೋಟಗಾರಿಕರು 30 ಫೀಟ್ಗೊಂದಿಡ ಅಂತ ಹೇಳಿದ್ರಿ. ನಾವು ಇರಲ ಅಂತಂದ್ಬಿಟ್ಟು ಅದನ್ನೇನು ಮಾಡಿದೀವ್ರಿ, ಒಂದು 15-20 ಫೀಟ್ಗೊಂದು ಇಟ್ಟಿವ್ರಿ. ಇಟ್ಟ ಮೇಲೆ ತಿರುಗಿ ನಮ್ಗೆ ಇಲ್ಲಿಗೆ ಬಂದು ಅವರೆಲ್ಲ ಫೋಟೋ ಗೀಟೋ ತಕ್ಕಂದೋಗಿ ಅದಕ್ಕೇನು ಮಾಡಿದ್ರೆ 60 ರೂಪಾಯಿಗೆ ಒಂದು ಗಿಡ ಅಂತಂದು ನಮ್ಗೆ ರೇಟ್ ಹಾಕಿದ್ರಿ, ಅವರೇ ಚಾಯ್ಸ್ ಮಾಡಿದ್ರು ತೋಟಗಾರಿಕೆ ಇಲಾಖೆದವರು. ಆಮೇಲೆ ತಿರುಗಿ ನಮ್ಗೆ ಒಂದು ಗಿಡಕ್ಕೆ ಎಷ್ಟು 60-70 ರೂಪಾಯಿ ದಂಪಲ್ಲಿ ಅವರು ನಮ್ಗೆ ಸಹಾಯಧಾನ ಮಾಡ್ಯಾರ. ಆದ್ರೆ ನಮ್ಗೆ ಹೇಳ್ಬೇಕಂದ್ರೆ ಆಕ್ಚುಲಿ ಮನಿ ದೇವ್ರದ್ದಂಗ ತಿಪ್ಪಣ್ಣ ಸರ್ಗೆ ಇವತ್ತು ಎಲ್ಲೇ ಇರಲಿ ಚಲೋ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಇಲ್ಲ, ಮಾಡುವಂತಹ ರೈತರಿಗೆ ಸಹಾಯವನ್ನ ಕೊಡುವಂತವ್ರು ಬಹಳ ಜನ ಇರ್ತಾರೆ, ಬಟ್ ನಾವು ಮೈ ಮುರಿದು ಮನಸ್ಸು ಕೊಟ್ಟು ಒಕ್ಕಲ್ತನವನ್ನ ಮಾಡ್ಕೊಳ್ಳುವಂತ ಒಂದು ಪ್ರವೃತ್ತಿ ನಮ್ಮಲ್ಲಿ ಬೆಳ್ಕೋಬೇಕು. ಹೌದ್ರಿ ಸರ್, ಮತ್ತೆ ಮಾಡಿದ್ರೇನೆ ಬರ್ತಾರೆ ಸರ್, ಯಾವತ್ತಲೇ ಮಾಡ್ಲಿಲ್ಲ ಅಂತಂದ್ರೆ ಯಾವುದು ಬರೋದಿಲ್ಲ ಸರ್. ಹಾನ್ ಸರ್, ಆ ತರ ಮಾಡ್ಬೇಕ್ರಿ, ಒಂದು ಶ್ರಮ ಪಡ್ಬೇಕ್ರಿ, ಯಾವುದೇ ಆಗ್ಲಿ ಶ್ರಮ ಪಟ್ರೆ ಬರೋದ್ರಿ, ಶ್ರಮ ಪಡ್ಲಾರ್ದು ಯಾವುದು ಬರೋದಿಲ್ಲರಿ ಸರ್. ಮನೆಯಾಗ ಮಾಡೋರಷ್ಟು ಜನ ಇದೀರಿ? ಮನೆಯಾಗ ಮಾಡಾರ ನೋಡ್ರಿ, ಈಗ ನಮ್ಮ ಅಣ್ಣ ಮಕ್ಳು ಇದ್ದಾರೆ ಒಂದಿಬ್ರು, ಈಗ ಅವ್ರನ್ನ ಮೊನ್ನೆ ಈಗ ಒಂದು 3-4 ತಿಂಗಳ ಹಿಂದ್ಗಡೆಗೆ ಮದ್ವೆ ಮಾಡಿವ್ರಿ, ಆ ಕಡೆ ದುಡಿಯಕ್ ಹೋಗ್ಯಾರ್ರಿ. ಈ ಮನ್ಯಾಗ ಹೆಣ್ಮಕ್ಳು ಇದಾರೆ, ನಮ್ಮ ಅಣ್ಣನ ಹೆಣ್ಮಕ್ಳು ಇದಾರೆ, ತಾಯಿ ಇದಾರೆ, ತಂದೆ ಇದಾರೆ, ಸುಮಾರು ಒಂದು 10-12 ನಾವೇ ಇದೀವ್ರಿ. ಮಕ್ಕಳೆಲ್ಲ ಸಾಲಿಗೆ ಹೋಗ್ತಾವ್ರಿ, ಬರ್ತಾವ್ರಿ, ಈ ಫ್ರೀ ಇದ್ದ ಟೈಮ್ನಾಗ ಒಂದ್ ಸ್ವಲ್ಪ ಹೊತ್ತು ಕೆಲಸ ಮಾಡ್ತಾವ್ರಿ, ಉಳಿದಿದ್ದೆಲ್ಲ ನಾವೇ ಮಾಡ್ತಿರ್ತೀವ್ರಿ. ಮನೆಯಲ್ಲಿ ಆಕಳುಗಳು ಹೈನಗಿನ? ಆಕಳ ಇದೇವ್ರಿ ಸರ್, ಆಕಳ ಐತ್ರಿ, ಈಗಾಗಲೇ ಸುಮಾರು ಒಂದು 3 ತಿಂಗಳಾಗೈತ್ರಿ ಇದು ಬಿಟ್ಟದು, ಅದ್ರದ್ದೆಲ್ಲ ಐನ ನಾವೆಲ್ಲ ಮನ್ಯಾಗ ಇದು ಮಾಡ್ಕೊಂತೀವ್ರಿ. ಈಗ ಊರಾಗ ಇಲ್ದ ನೀವು ಹೊಲದಾಗ ಒಂದ್ ಮನಿ ಮಾಡ್ಕೊಂಡು ಕೂತೀರಿ, ಊರಾಗಿರಕ್ಕೂ ಮತ್ತೆ ಹೊಲದಾಗಿರಕ್ಕೂ ಏನ್ ವ್ಯತ್ಯಾಸ? ಊರಾಗಿರಕ್ ನೋಡ್ರ ಅಲ್ಲಿ ಯಾರ ಕರೆದ್ರು ಬಿಟ್ರು ಅಂತಂದ್ ಅಲ್ಲೇ 5 ನಿಮಿಷ ಟೈಮ್ ಪಾಸ್ ಮಾಡ್ಕೊಂತ ಕುಂತ್ರ ಅದೇ 5 ನಿಮಿಷ ಟೈಮ್ ಪಾಸ್ ಮಾಡೋದ್ರ ಬದಲ ಈ ಬೆಳಿನ ನೋಡ್ಕೊಂತ ಕುಂತೀವಿ ಅಂದ್ರೆ ಅಲ್ಲಿ ಒಂದು ಕಸದ ಕಡ್ಡಿ ಇತ್ತಂದ್ರ ಅದನ್ನ ಯಾವಾಗ್ಲೂ ಕಿತ್ತಬೇಕು ಅಂತ ಮನುಷ್ಯನಾಗ ಒಂದು ಬೀರತ್ರಿ. ಹಂಗಾಗಿ ಆ ಕಿತ್ತೋಗದ ಮೇಲೆ ಆ ಗಿಡ ಬರಕ್ಕೊಂದು ನಮ್ಗೊಂದು ರಿಸಲ್ಟ್ ಚಲೋ ಕೊಡತ್ರಿ. ಹಂಗಾಗಿ ಹೊಲ್ದಕ್ಕಿರೋ ಒಂದು ಇಷ್ಟಪಟ್ಟು ಒಂದು ಆಶ್ರಯ ಮನೆ ಹಾಕಿದ್ರಿ ಗೌರ್ಮೆಂಟ್ ಕಡ್ಲಿಂದ. ಇದು ನಮ್ಗೆ ಚೆನ್ನಾಗಾಯ್ತಂದು ಒಂದು ದನ್ ಶೆಡ್ ಹಾಕಿದ್ರಿ ಒಂದು ಇದಕ್ಕೆ ಪಂಚಾಯತ್ ಕಡ್ಲಿಂದ್ರಿ. ಇದನ್ನೆಲ್ಲ ಒಟ್ಟು ಸೌಲಭ್ಯ ಮಾಡ್ಕೊಂತ ಮಾಡ್ಕೊಂತ ಇದನ್ನೆಲ್ಲ ಚೆನ್ನಾಗಿ ಮಾಡ್ಕೊಂತ ಬಂದೇವ್ರಿ ಸರ್. ಆದ್ರೆ ಹೆಚ್ಚಾಗಿ ಹೇಳತ್ತು ಅಂತಂದ್ರ ಹೊಲ್ದಾಗ ಇರಕ್ಕ ಬಹಳ ಇಷ್ಟಪಡ್ತು ನೋಡ್ರಿ. ಹಾನ್ ಸರ್, ಈಗ ನಿಮ್ದು ಒಂದು ಕೃಷಿ ಹೊಂಡ ಇದೆ, ಅದು ನೀರಲ್ಲಿ ಬಂದು ಸಂಗ್ರಹ ಆಗ್ತದ, ಎಲ್ಲಿಂದ ಬರ್ತದೆ ನಿಮ್ಗೆ ಏನಾದ್ರೂ ಬೋರ್ವೆಲ್ಗೆ ಅನುಕೂಲ ಆಗಿದೆ? ಅದು ಇಲ್ಲಿ ಬೇರೆ ಮುಂದ್ಲೂರ್ಲಿಂದ ಬರ್ತದೆ ಸರ್. ಆ ಕಡೆ ಆ ಕಡೆ ಹೋಗಿ ಸುಮಾರು ನಾವು ಆ ತೆಗ್ಗು ತೋಡಿಸಿಬಿಟ್ಟು ಒಂದು 10-12 ವರ್ಷ ಆಯ್ತ್ರಿ. ಅದನ್ನ ಹಂಗೆ ಇರ್ಲಿ ಅಂತ ಅಂದ್ಬಿಟ್ಟು ಅದಕ್ಕೊಂದು ಪ್ಲಾನ್ ಮಾಡ್ಕೊಂಡು ಬೋರ್ ಹಾಕಕ್ ಬಂದ್ರು ಸರ್ ಗೌರ್ಮೆಂಟ್ ಸ್ಕೀಮ್ನವರು. ನಾವು ಇದ್ರ ಪಕ್ಕದಾಗೆ ಹಾಕ್ಬೇಕು ಬೋರ್ ಅಂತ ಅಂದೀವ್ರಿ. ಅವ್ರು ಅಲ್ಲೇ ಹಾಕಿದ್ರಿ. ಅಲ್ಲೇ ಹಾಕಿದಾಗ ತಿರುಗಿ ಒಂದು ನಮ್ಗೆ 40 ಅಡಿಗೆ ನೀರು ಬತ್ತರಿ. ನೀರು ಬಿದ್ದ ಮೇಲೆ ಕುಡ್ದು ನೋಡಿದ್ರು ಸ್ವೀಟ್ ಇತ್ತು ನೀರು. ಆ ಕೃಷಿ ಹೊಂಡ ಇರೋದ್ರಲ್ಲಿಂದ ಹಿಡಿದು ಅದಕ್ಕೆ ನೀರು ಇಂಗ್ರಿಸ್ಕೊಂತ ಐತ್ರಿ, ರೀಚಾರ್ಜ್ ಆಗತ್ತಲ್ಲ, ನಮ್ಗೆ ಸ್ವೀಟ್ ಕೊಡ್ತಾರೆ ನೀರು. ಹಂಗಾಗಿ ಒಳ್ಳೆ ಒಂದು ರಿಸಲ್ಟ್ ಐತೆ ಅಂತ ಹೇಳ್ತವ್ರಿ ಸರ್. ಈಗ ಹನುಮಂತಪ್ಪ ಅವರೇ, ಬಹಳಷ್ಟು ಖುಷಿ ಆಗುತ್ತೆ ನಿಮ್ ಜೊತೆ ಮಾತಾಡಿ, ಮತ್ತೆ ಮಾತಾಡಬೇಕು ಅಂತಾನೆ ಅನ್ಸುತ್ತೆ. ಒಟ್ಟಿನಲ್ಲಿ ನಿಮ್ದು 2.5 ಎಕರೆ ಭೂಮಿ ಇದೆ, ನಿಮ್ದು ಮನಿ ಖರ್ಚು ತೆಗೆದು ನಿಮ್ದೆಲ್ಲ ಉಪಜೀವನ ತೆಗೆದು ಬಿಟ್ಟು ನಿಮ್ ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ ಎಲ್ಲಾ ರೀತಿಯಿಂದ? ಎಲ್ಲಾ ರೀತಿಲಿಂದ ನೋಡ್ರಿ ಸರ್, ಸುಮಾರು ಒಂದು 5 ಲಕ್ಷ ಬೆಳಿತೀವ್ರಿ. 5 ಲಕ್ಷ ಬೆಳೆಯೋದ್ರಲ್ಲಿಂದ ಹಿಡಿದು 1 ಲಕ್ಷ ಮೇಲೆ ಖರ್ಚು ಹೋಗಲ್ರಿ. ಉಳಿದಿದ್ದೆಲ್ಲ ಮಸಾಲೆ ಪದಾರ್ಥದಿಂದ ಹಿಡಿದು ತಿನ್ನೋದು ಕಾಯಿಪಲ್ಯದ್ದು ಎಲ್ಲ ಏಟು ಜಡ್ಡು ಹೊಲ್ದಾಗೆ ಬೆಳ್ಕೊಂತೀವ್ರಿ. ಬೇರೆ ಖರ್ಚು ಏನಿಲ್ಲರಿ, ಎಲ್ಲ ಮನೆಯವರೆ ಮಾಡ್ಕೊಂತೀವಿ. 1 ರೂಪಾಯಿ ಹೊರಗಡೆ ಕೂಲರ್ ಅಂತಂದು ಮಾಡಿಸೋದಿಲ್ಲರಿ ಸರ್. ರೋಡಿಗೆ ಹೋಗೋರು ಏನಂತಾರೆ ಅಥವಾ ಊರಿನವ್ರು ಏನಂತಾರೆ, ಮೊದಲೆಲ್ಲ ಬೆಂಗಳೂರು ಮನೆ ಕಟ್ಟಕ್ಕೆಲ್ಲ ಹೋಗ್ತಿದ್ದೆ ನೀನು, ಈಗೇನಂತಾರೆ? ಈಗೇನಿಲ್ರಿ, ಈ ತರ ಮಾಡ್ಬೇಕಂತಂದು ಖುಷಿಲಿಂದ ಬಂದು ಕುಂತು ನಿಂತು ಇಲ್ಲೇ ಮಲ್ಕೋಬೇಕು ಆ ತರ ಮಾಡ್ರಿ ಅಂತಾರ. ಅದಕ್ಕಂದ್ರೆ ನಾವು ಅವ್ರಿಗೆ ಹೇಳೋದೇನಂದ್ರೆ ಈ ತರ ಮಾಡ್ರಪ್ಪ, ನೀವು ಇರ್ಬೋದಲ್ಲ ಸಂತೋಷವಾಗಿ ಅಂತ ಹೇಳ್ತವ್ರಿ ಸರ್. ನೋಡ್ರಿ, ಬಂದು ಹೋಗೋರಿಗೆ ಮೇನ್ ರಸ್ತೆಯಲ್ಲಿ ನೀವು ಬಹಳಷ್ಟು ಒಂದು ಮನಮೋಹಕ ಕ್ಷೇತ್ರವನ್ನ ಮಾಡಿದಿರಿ. ಎಲ್ಲಾ ರೀತಿಯ ಬೆಳೆಗಳು ಒಂದು ಸಮಗ್ರ ಬೇಸಾಯ ಅಂತ ನಾವೇನು ಹೇಳ್ತೀವಿ ಇತ್ತೀಚೆಗೆ, ಅದಕ್ಕೆ ಪೂರಕವಾದಂತಹ ಒಂದು ವಾತಾವರಣವನ್ನ ನೀವು ನಿರ್ಮಿಸಿದಿರಿ. ಎಲ್ಲರೂ ಬಂದು ಹೋಗಿ ನಿಮಗೆ ಮೆಚ್ಚುಗೆ ವ್ಯಕ್ತಪಡಿಸುವಂತಹ ಒಂದು ಕ್ಷೇತ್ರ ನಿಮ್ಮದು. ಬಹಳಷ್ಟು ವೈವಿಧ್ಯಮಯ ಬೆಳೆಗಳನ್ನ ಹಾಕಿದಿರಿ. ನಿಮ್ದು ಪೇರಲ ಇದೆ, ಸುಗಂಧರಾಜ ಇದೆ, ಅಂಜೂರ್ ಇದೆ, ಕರಿಬೇವು ಇದೆ, ಮೊಹಗನಿ ಇದೆ, ಹೆಬ್ಬೇವು ಇದೆ, ಲಿಂಬು ಇದೆ, ಜೊತೆಗೆ ಸಪೋಟ ಇದೆ, ನೀರಲ ಹಣ್ಣು ಇದೆ, ಮತ್ತೆ ಮುಖ್ಯವಾಗಿ ಬಾಳೆ ಇದೆ, ಕಬ್ಬು ಇದೆ, ಕೋಳಿ ಇದೆ, ಹೈನುಗಾರಿಕೆ ಆಕಳ ಇದೆ, ಹೀಗೆ ಕೃಷಿ ಹೊಂಡ ಇದೆ. ಎಲ್ಲಾ ರೀತಿಯಿಂದ ಸಮಗ್ರವಾದಂತಹ ಒಂದು ಕೃಷಿಯನ್ನ ಮಾಡಿ ನೆಮ್ಮದಿಯ ಬದುಕನ್ನ ಕಟ್ಕೊಂಡಿದ್ದೀರಿ. ಈ ರೀತಿಯಾದಂತಹ ಒಂದು ಕೃಷಿಯನ್ನ ನಮ್ಮ ರೈತ ಬಾಂಧವರು ಮಾಡಬೇಕು ಅಂದಾಗ ಮಾತ್ರ ಒಂದು ಕೃಷಿಯಲ್ಲಿ ಲಾಭ ಇದೆ, ಕೃಷಿಯಲ್ಲಿ ಭೂಮಿ ತಾಯಿ ಕೊಡ್ತಾಳೆ ಎಂಬಂತ ಒಂದು ಭರವಸೆಯೊಂದಿಗೆ ಕೃಷಿಯನ್ನ ಮಾಡಬಹುದು. ನಿಮ್ಮ ಕೃಷಿ ಮತ್ತಷ್ಟು ಉತ್ತುಂಗಕ್ಕೆ ಹೋಗಲಿ, ನೀವು ಮಾಡುವಂತ ಪ್ರಯತ್ನಕ್ಕೆ ಆ ದೇವರು ನಿಮಗೆ ಸಹಕಾರ ಆಶೀರ್ವಾದ ನೀಡಲಿ ಅಂತ ಹೇಳ್ತಾರೆ. ಹನುಮಂತಪ್ಪರೇ, ನಮ್ಮ ಜೊತೆ ಬಹಳಷ್ಟು ಖುಷಿಯಿಂದ ಮಾತಾಡಿದ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನೀವು ಒಳ್ಳೆ ಒಂದು ಪ್ರೋಗ್ರಾಮ್ ಕೊಟ್ಟರೆ ಸರ್, ನಿಮಗೆ ಒಂದು ದೇವರ ಆರೋಗ್ಯ ಆಯಾಸು ಚೆನ್ನಾಗಿಟ್ಟಿರಲಿ. ಇಲ್ಲಿ ತನಕ ಒಂದು ಹುಡುಕಿಕೊಂಡು ಬಂದಿರಲ್ಲ, ನಿಮಗೂ ಒಂದು ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ರೈತ ಬಂಧುವರೇ, ಇದುವರೆಗೂ ಮಸ್ಕಿ ತಾಲೂಕಿನ ಅಮೀನ್ಗಡ ಗ್ರಾಮದ ಹನುಮಂತ ಕಾರಟಗಿ ಅವರ ಸಮಗ್ರ ಬೇಸಾಯದ ಅನುಭವಗಳನ್ನು ಕೇಳಿದಿರಿ. ಬನ್ನಿ ರೈತ ಬಂಧುವರೇ, ಈಗ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಹಾಗೂ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಮಣ್ಣಿನ ಸವಕಳಿ, ನೀರಿನ ಹರಿಯುವಿಕೆ, ಶಿಥಿಲಗೊಂಡ ಬದುಗಳು ಹಾಗೂ ಚೆಕ್ ಡ್ಯಾಮುಗಳ ದುರಸ್ತಿ ಅಥವಾ ನವೀಕರಣ ಕಾರ್ಯವನ್ನು ಈ ಸಮಯದಲ್ಲಿ ಮಾಡಬಹುದು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ, ಮಣ್ಣು ಮಾದರಿಗೆ ಸಂಗ್ರಹಿಸಲು ಇದು ಸೂಕ್ತವಾದಂತಹ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕಳಿಸಿಕೊಡಬೇಕು. ಇನ್ನು ಕಲ್ಲಂಗಡಿ ಬೆಳೆಯಲ್ಲಿ ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಗೆ ಮಾಡಬಹುದು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗೆ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಇನ್ನು ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಕಿಲೋಗ್ರಾಂ ಕಾರ್ಬನ್ ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಭತ್ತದಲ್ಲಿ ಕಾಂಡ ಕೊರೆಯುವ ಹುಳುವಿನ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಕ್ಲೋರೋಫೆರಿಫಾಸ್ 20 EC

ರಾಮಕ್ಕ ಏನು ಭರ್ಜರಿ ತಯಾರಿ ನಡೆಯಕತ್ತದ? ಏನು ಪ್ರವಾಸ ರಜೆ ಬೇರೆ ಅದ? ಏನು ಪ್ಲಾನ್ ಮಾಡಕತ್ತೀರಿ? ಬ್ಯಾಗ್ ಎಲ್ಲ ರೆಡಿ ಆಗತ್ತದ? ಹೌದಪ್ಪ ಅಮರೀಶ, ಈಗ ಹುಡುಗರದ ರಜೆ ಬೇರೆ ಇತ್ತು, ಆಮೇಲೆ ಬೇಸಿಗೆನೂ ಅದ ನೋಡು. ಇಲ್ಲಿ ಬೇಸಿಗೆಲಿ ಇಲ್ಲೇ ಯಾಕೆ ಸುಮ್ನೆ ಟೈಮ್ ಪಾಸ್ ಮಾಡ್ಬೇಕು? ಮತ್ತೆ ಮುಂದೆ ರಜೆ ಸಿಗಂಗಿಲ್ಲ ಅಂತ ಅಂದು ಒಂದ್ 4 ದಿನ ರಜೆಗೆ ಎಲ್ಲಾರು ಹೋಗ್ಬರೋಣ ಅಂತ ಮಾಡಿ ನೋಡಪ್ಪ ಅಮರೀಶ. ನೋಡಕ್ಕ ರಾಮಕ್ಕ, ನೀನ್ ಹೆಂಗದಿ ನೋಡು. ಓದ್ದಕ್ಕೆ ನೀನು, ತಿಳುವಳಿಕೆ ಸುಶಿಕ್ಷಿತವಾಗಿರುವಂತ ಹೆಣ್ಮಗಳೇನು, ಮತದಾನ ಜಾಗೃತಿ ನಡೆಯಕತ್ತದ, ವಿಧಾನಸಭೆ ಚುನಾವಣೆ ಘೋಷಣೆ ಆಗದ, ನೀನು ಮತದಾನ ಮಾಡೋದ್ ಬಿಟ್ಟು ನೀವು ಹೋದ್ರ ತಪ್ಪಲ್ಲೇನು ಮತ್ತೆ? ಏ ಹೌದಲ್ಲಪ್ಪ ಅಮರೀಶ, ನಾನೇನ್ ಅನ್ಕೊಂಡಿದ್ದೆ ನಂದೊಬ್ಬಕ್ಕಿದ್ ಮತ ಬಿಟ್ರೆ ಏನಾಗ್ತದ ಮತ ಹಾಕದ್ ಬಿಟ್ರೆ ಅಂತ ಅನ್ಕೊಂಡಿದ್ದೆ. ಚಲೋ ನೆನ್ಪ್ ಮಾಡಿದ್ ನೋಡಪ್ಪ, ನಾ ಮತ ಹಾಕಿ ಆಮೇಲೆ ಹೋಗ್ತೀನಿ ನೋಡಪ್ಪ ಅಮರೀಶ. ಬಹಳ ಒಳ್ಳೆ ಡಿಸೈಡ್ ಮಾಡಿದಿ, ಯಾಕಂತಂದ್ರೆ May 10th ಚುನಾವಣೆ ವೋಟ್ ಹಾಕಿನೇ ನೀನು ಮುಂದಿನ ಒಂದು ಪ್ಲಾನ್ ಮಾಡ್ಕೋ. ನಿಮ್ಮ ಮನೆಯವರಿಗೆ ಹೇಳು, ನೆರೆಮನೆಯವರಿಗೆ ಹೇಳು, ಸಾರ್ವಜನಿಕ ನಿನ್ನ ಮಹಿಳೆಯರಿಗೆ ಹೇಳು, ನಮ್ಮ ಜಿಲ್ಲೆಯನ್ನ 100% ಮತದಾನವನ್ನ ಮಾಡಿ ಮಾದರಿಯಾಗೋ ನೋಡವ. ನಮ್ಮ ಮತ ನಮ್ಮ ಹಕ್ಕು. ಇದು ರಾಯಚೂರು ಜಿಲ್ಲೆ ಸ್ವೀಪ್ ಸಮಿತಿಯ ಪ್ರಕಟಣೆ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಈಗ ಕೇಳಿ, ದೇವದುರ್ಗ ತಾಲೂಕಿನ ಮಸರ್ಕಲ್ ಗ್ರಾಮದ ಮಲ್ಲಿಕಾರ್ಜುನ ಹಾಗೂ ಸಂಗಡಗರಿಂದ ಭಜನೆ ಪದ. ಪಾದ ಪೂಜೆ ಮಾಡೋ ನೇರದಾಗೆ ನಮ ಶಿವರ ಬೇಡೋ, ಗುರುಪಾದ ಪೂಜೆ ಮಾಡೋ ನೇರದಾಗೆ ನಮ ಶಿವರ ಬೇಡೋ ಗುರು.